ಸೆಪ್ಟೆಂಬರ್ ಅಕ್ಟೋಬರ್ ಅಥವಾ ಚಳಿಗಾಲದಲ್ಲಿ ಬೆಳೆಯುವಂತಹ ಒಂದು ಬೆಳೆಗೆ ಅತಿ ಹೆಚ್ಚಿನ ಗುಣಮಟ್ಟ ಬೇಕಾಗ್ತದೆ. ಸೊ ಹೀಗಾಗಿ ಚಳಿಗಾಲದಲ್ಲಿ ನಾವೇನ್ ಬೆಳೀತಾರೆ ಬೆಳೆ ಅದು ತುಂಬಾ ಉತ್ತಮ. ಆ ಟೈಮಲ್ಲಿ ನಮಗೆ ವಾತಾವರಣ ಕೂಡ ಸ್ವಲ್ಪ ತಂಪಾಗಿರ್ತದ, ಹೆಚ್ಚಾಗಿ ಮಳೆ ಇರೋದಿಲ್ಲ, ಸಾಂದ್ರತೆ ಕೂಡ ಕಡಿಮೆ ಇರ್ತದೆ, ಹೆಚ್ಚಿನ ರೋಗ ಮತ್ತು ರುಜುಗಳ ಬಾಧೆ ಕೂಡ ಒಂದು ಕಡಿಮೆ ಇರ್ತದೆ. ಅತಿ ಮುಖ್ಯವಾಗಿ ಅಂದ್ರೆ ನಮ್ದು ಇದು ಕ್ರಿಪ್ಸ್ ಮೈಲ್ಸ್ ಅಂತ ಬರ್ತಾವಲ್ಲ, ರಸ ಇರುವ ಕೀಟಗಳು ಇದಾವಲ್ಲ, ಇದರ ಒಂದು ಆ ಬಾಧಿತ ಸ್ವಲ್ಪ ಚಳಿಗಾಲದಲ್ಲಿ ಕಡಿಮೆ ಇರ್ತದೆ. ಹಂಗಾಗಿ ಚಳಿಗಾಲಕ್ಕೆ ಇದು ಒಳ್ಳೆಯ ಸೂಕ್ತವಾದ ಬೆಳೆ. ಆ ಟೈಮಲ್ಲಿ ನಮಗೆ ಒಳ್ಳೆ ಒಂದು ಉತ್ಕರ್ಷ ಗಡ್ಡೆಗಳನ್ನು ನಾವು ಪಡೆಯಬಹುದು. ಡಾಕ್ಟರ್ ವಿಜಯ್ ಕುಮಾರ್ ರಾಠೋಡ್ ಅವರೇ, ತುಂಬಾ ಸೂಕ್ತವಾದ ಮಾತುಗಳನ್ನು ಹೇಳಿದ್ದೀರಾ. ನಿಜವಾಗಿ ಕೂಡ ಈ ಒಂದು ಈರುಳ್ಳಿ ಬೆಳೆಯನ್ನ ಮೂರು ಸಲ ಬೆಳೆಯಬಹುದು, ಇದು ತುಂಬಾ ಒಂದು ಸಂತೋಷದಾಯಕ ವಿಚಾರ. ಯಾಕಂದ್ರೆ ಎಷ್ಟೋ ಬೆಳೆಗಳನ್ನ ಒಂದ್ ಸಾರಿ ಎರಡ್ ಸಾರಿ ಮಾತ್ರ ಬೆಳೆಯುವ ಸಾಧ್ಯತೆ ಇರ್ತದೆ. ಈ ತರಕಾರಿ ಬೆಳೆಗಳಲ್ಲಿ ಈರುಳ್ಳಿಯನ್ನ ವಿಶೇಷವಾಗಿ ಈ ಒಂದು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಬೆಳೆಯುವುದು ತುಂಬಾ ಉತ್ತಮವಾದಂತಹದ್ದು ಮತ್ತು ಒಳ್ಳೆಯ ಗುಣಮಟ್ಟದ ಈರುಳ್ಳಿಯನ್ನು ಬೆಳಿಬಹುದು ಅಂತ ಹೇಳಿದ್ರಿ, ಬಹಳ ಸಂತೋಷ. ಸೂಕ್ತವಾದ ವಾತಾವರಣ ಇದ್ದಾಗ ಪೋಷಕಾಂಶಗಳು ಚೆನ್ನಾಗಿ ಸಿಗ್ತಾವು, ಆಮೇಲೆ ಕೀಟಗಳ ಒಂದು ಕಾಟ ಕಡಿಮೆ ಆಗ್ತದೆ, ಜಾಸ್ತಿ ನೀರಿನ ಒಂದು ಪ್ರಮಾಣ ಬೇಕಾಗಿಲ್ಲ, ಮತ್ತೆ ವಿಶೇಷವಾಗಿ ಈ ಮಲ್ಚಿಂಗ್ ಮತ್ತೆ ಹನಿ ನೀರಾವರಿ ಮಾಡಲಿಕ್ಕೆ ನೈಸರ್ಗಿಕವಾಗಿ ಕೂಡ ನಮಗೆ ಸಾಕಷ್ಟು ಅನುಕೂಲಕರ ವಾತಾವರಣ ಇರ್ತದೆ. ಮಳೆ ಇದ್ದಾಗ ಹೋಗಿ ಮಲ್ಚಿಂಗ್ ಮಾಡೋದು, ಹನಿ ನೀರಾವರಿ ಮಾಡುವಂತದ್ದು, ಒಟ್ಟಾರೆ ಈ ಈರುಳ್ಳಿ ಬೇಸಾಯ ಮಾಡೋದು ಸ್ವಲ್ಪ ಕಷ್ಟಕರ. ಆ ನಿಟ್ಟಿನೊಳಗ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಈರುಳ್ಳಿ ಬೆಳೆ ಬೆಳೆಯುವುದು ತುಂಬಾ ಸೂಕ್ತವಾದ ವಾತಾವರಣ ಅಂತ ಹೇಳಿ ಸಂತೋಷ. ಡಾಕ್ಟರ್ ವಿಜಯ್ ಕುಮಾರ್ ರಾಠೋಡ್ ಅವರೇ, ಈ ಈರುಳ್ಳಿ ಬೆಳೆಯೊಳಗ ಸಾಕಷ್ಟು ಕಳೆ ನಿರ್ವಹಣೆ ಮಾಡಬೇಕಾಗ್ತದೆ, ನೀರಿನ ನಿರ್ವಹಣೆ ಮಾಡಬೇಕಾದ್ರೂ ಕೂಡ ಕೆಲವೊಂದಿಷ್ಟು ಅಂಶಗಳನ್ನ ಗಮನಿಸಬೇಕಾಗ್ತದೆ. ನೀರ್ ಬೇಕು ಖರೆ, ಆದ್ರೆ ತುಂಬಾ ಹೆಚ್ಚು ನೀರು ಆದ್ರೂ ಕೂಡ ಕಷ್ಟ. ಆ ನಿಟ್ಟಿನೊಳಗೆ ಮಲ್ಚಿಂಗ್ ಮತ್ತೆ ಈ ಹನಿ ನೀರಾವರಿ ಈ ಎರಡು ಪದ್ಧತಿಗಳನ್ನು ಉಪಯೋಗ ಮಾಡಿ ಉತ್ತಮವಾದ ಈರುಳ್ಳಿ ಬೆಳೆಯನ್ನ ಬೆಳಿಬಹುದು. ಹೆಚ್ಚು ಕಡಿಮೆ 80% ನಮ್ಮ ಕರ್ನಾಟಕದ ರೈತರು ಈರುಳ್ಳಿಯನ್ನ ನಾವು ಹಳೆ ಪದ್ಧತಿಯಲ್ಲಿ ಬೆಳೀತಿದ್ವಿ. ನೀರ್ ಕೊಡೋದಾಯ್ತು, ಬೆಳೆಯನ್ನ ಬೆಳೆಯೋದಾಯ್ತು, ಎಲ್ಲವೂ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ತುಂಬಾ ಸ್ವಲ್ಪ ಹಳೆ ಪದ್ಧತಿಯಲ್ಲಿ ಬೆಳೀತಾ ಇದ್ವಿ. ಆದ್ರೆ ಅದೇ ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರ ಹೋದಾಗ ನಾವು ಸುಮಾರು ಒಂದಿಷ್ಟು ರೈತರನ್ನ ಭೇಟಿ ಮಾಡಿದ್ವಿ, ನೋವು ಕಣ್ಣಾಗ ಕೂಡ ನೋಡಿದಾಗ ನಾವು ನಮ್ಮ ಒಂದು ವೇಗು ಮೇಲ್ಪಟ್ಟ ರೀತಿಯಲ್ಲಿ ಅವರು ನಮ್ಮ ಈರುಳ್ಳಿಯನ್ನು ಬೆಳೀತಿದ್ದಾರೆ. ಮಲ್ಚಿಂಗ್ ಅಂತ ಬಂದಾಗ ಈ ಮಲ್ಚಿಂಗ್ ಪದ್ಧತಿ ನಮಗೆ ಮುಂಚೆನೂ ಗೊತ್ತಿದೆ, ಯಾವ್ದು ನಮ್ ಮುಖ್ಯ ಮುಖ್ಯವಾಗಿ ಅಂದ್ರೆ ಈ ಟೊಮ್ಯಾಟೋಗೆ ಮೆಣಸಿನಕಾಯಿ ಇಂತ ಬೆಳೆ ಮಾತ್ರ ನಮಗೆ ಒಂದು ರೈತರಿಗೆ ತೆರಾಗಿತ್ತು. ಈರುಳ್ಳಿಗೆ ಹೇಳ್ತಾ ಬಹಳಷ್ಟು ಜನ ಅದು ಅದೊಂದು ಅಂತರ ಬಹಳ ಕಡಿಮೆ ಇರ್ತದೆ, ಮಲ್ಚಿಂಗ್ ಹಾಕೋದ್ರಿಂದ ಆಗೋದಿಲ್ಲ ಅಂತ ಬಹಳಷ್ಟು ರೈತರ ತಲೆಯಲ್ಲಿ ಅದೊಂದು ಪ್ರಶ್ನೆ ಬರ್ತಾ ಇರ್ತದೆ, ಅಷ್ಟು ಹತ್ರದಲ್ಲಿ ಇರುವಾಗ ಹೆಂಗೆ ನಾವು ಮಲ್ಚಿಂಗ್ ಮಾಡೋದು ಅಂತ. ಏನಾಗತ್ತೆ ಅಂದ್ರೆ ಮಲ್ಚಿಂಗ್ ಬರೀ ನಮಗೆ ಇಳುವರಿ ಜಾಸ್ತಿ ಮಾಡೋದಷ್ಟೇ ಅಲ್ಲ, ಈಗಾಗಲೇ ನಮಗೆ ಗೊತ್ತಿರೋ ಹಂಗೆ ಮಲ್ಚಿಂಗ್ ಮಾಡೋದ್ರಿಂದ ಈಗ ಹೆಚ್ಚಾಗಿ ನಮ್ಗೆ ಏನಾಗ್ತದೆ ಕಳೆ ಅನ್ನೋದೊಂದಿದೆಯಲ್ಲ, ಕಳೆ ಉಳ್ಳಾಗಡ್ಡೆ ಬಹಳ ಜಾಸ್ತಿ ಆಗ್ತದೆ. ಸೊ ಆ ಕಳೆಯನ್ನ ನಿಯಂತ್ರಣ ಮಾಡೋಕೆ ಮಲ್ಚಿಂಗ್ ಕೂಡ ಒಂದು ರೀತಿಯಲ್ಲಿ ಸಹಾಯ ಮಾಡ್ತದೆ. ಈ ಹೆಚ್ಚು ನೀರು ಹಾಕೋದ್ರಿಂದನೂ ಬೆಳೆಗಿನ ಉಪಯೋಗ ಆಗಿಲ್ಲ, ನೀರು ತುಂಬಾ ಜಾಸ್ತಿ ಆದ್ರೂ ಅಲ್ಲಿ ಕೆಲವೊಂದ್ಸಲ ಏನಾಗುತ್ತೆ ಬೆಳೆಗೆ ಅದಕ್ಕೆ ಎಷ್ಟು ಬೇಕಷ್ಟೇ ನೀರು ಉಪಯೋಗ ಆಗ್ತದೆ, ಬಾಕಿ ನೀರೆಲ್ಲ ವೇಸ್ಟ್ ಆಗಿ ಹೋಗ್ತಿರ್ತದೆ. ಸೊ ಈ ಮಲ್ಚಿಂಗ್ ಮಾಡೋದ್ರಿಂದ ಆಗ್ತದೆ, ಮಲ್ಚಿಂಗ್ ಜೊತೆಗೆ ನಾವು ಡ್ರಿಪ್ ಮಾಡಬೇಕಾಗ್ತದೆ. ಮಲ್ಚಿಂಗ್ ಮಾಡಿದ ಮೇಲೆ ನಾವು ಕಾಲುವೆ ಮುಖಾಂತರ ನೀರು ಕೊಡಕ್ ಆಗೋದಿಲ್ಲ, ನಾವು ಈಗೆಲ್ಲ ಪಾಟಿಗಳು ಮಾಡ್ಕೊಂಡು ನೀರು ಕೊಡ್ತೀವಿ ಆತರ ನೀರು ಕೊಡೋದು ಮಲ್ಚಿಂಗ್ ಅಲ್ಲಿ ಆಗೋದಿಲ್ಲ. ಯಾಕಂದ್ರೆ ಎಲ್ಲ ಇಡೀ ನಮ್ಮ ಒಂದು ಬೆಡ್ ಅಂತ ಇರ್ತೀವಲ್ಲ ಅಥವಾ ಏರು ಮಡಿ ಅಂತ ಇರ್ತೀವಲ್ಲ ಅದನ್ನ ನಾವು ಮಲ್ಚಿಂಗ್ ಪ್ಲಾಸ್ಟಿಕ್ ಶೀಟ್ ಹಾಕಿ ಮುಚ್ಚಿರ್ತೀವಿ, ಹಂಗಾಗಿ ಇದನ್ನ ಡ್ರಿಪ್ ಮಾಡಿನೇ ನಾವು ಮಲ್ಚಿಂಗ್ ಮಾಡಬೇಕಾಗ್ತದೆ. ಸೊ ಹಂಗಾಗಿ ಮಲ್ಚಿಂಗ್ ಮಾಡೋದ್ರಿಂದ ಒಂದು 20-25 ಪ್ರಮಾಣ, ಈಗ ಉದಾಹರಣೆಗೆ ಒಂದು ಎಕರೆಗೆ ನಾನು ಏನಾದ್ರು ಒಂದು 10-15 ಬ್ಯಾಗ್ ಚೀನಾ ಉಳ್ಳಾಗಡ್ಡೆ ತೆಗಿತಾ ಇದ್ದೀನಪ್ಪ ಅಂದ್ರೆ ಮಲ್ಚಿಂಗ್ ಮಾಡಿ ಹೆಚ್ಚಿನ ಒಂದು ಇಳುವರಿ ನಾವು ಪಡ್ಕೋಬಹುದು. ಏನಾಗತ್ತೆ ಮಲ್ಚಿಂಗ್ ಮಾಡೋದು ಬಹಳಷ್ಟು ಜನ ಅನ್ಕೊತಾರೆ ಹೆಂಗ್ ಮಲ್ಚಿಂಗ್ ಮಾಡೋದು ಅಂತ ಹೇಳ್ತಾರೆ. ಏನಾಗತ್ತೆ ಅಂದ್ರೆ ಈಗ ಹೆಚ್ಚಾಗಿ ಉಳ್ಳಾಗಡ್ಡಿ ನಮ್ಮ ಕರ್ನಾಟಕದಲ್ಲಿ ಹೆಂಗ್ ಬೆಳಿತೇವಪ್ಪ ಅಂದ್ರೆ ನಾವು ಸಾಲ್ ಬಿಟ್ಕೊಂಡು ಅಥವಾ ನಮ್ಮ ಹರಿದನ್ನು ಹಾಕೊಂಡು ನಾವು ಉಳ್ಳಾಗಡ್ಡಿ ಬೆಳಿತೀವಿ, ಇಲ್ಲ ಕೆಲವೊಬ್ರು ಸ್ವಲ್ಪ ಬೇರು ಮಡಿ ಮಾಡ್ಕೊಂಡು ಬೆಳೀತಾರೆ. ಸೊ ಇಲ್ಲಿ ಏನಾಗುತ್ತೆ ಅದೇ ಏರು ಮಡಿಗಳನ್ನ ಬೇರುಗಡೆಗೆ ಒಂದು 16 mm ಲ್ಯಾಟರಲ್ ಲೈನ್ ತಗೊಂಡು ಎರಡು ಸಾಲುಗಳನ್ನು ಲ್ಯಾಟರಲ್ ತಗೊಂಡು ಅದ್ರ ಮೇಲೆ 25-30 ಒಂದು 30 µm ಮಲ್ಚಿಂಗ್ ಪೇಪರ್ ಬರ್ತಾವಲ್ಲ ಅದನ್ನ ಹಾಕೊಂಡು ಒಂದು ಏರು ಮಡಿ ಮೇಲೆ 11 ಸಾಲುಗಳನ್ನು ನಾವು ತೂತ ಹಾಕೊಂಡು ಆ ಸಾಲಲ್ಲಿ ನಾವು ಈ ಉಳ್ಳಾಗಡ್ಡಿ ಹಾಕೋದ್ರಿಂದ ಏನಾಗ್ತದೆ, ಉಳ್ಳಾಗಡ್ಡಿ ಎಲ್ಲಿ ನಾವು ಹಾಕ್ತೀವಿ ಅಲ್ಲಿ ಅಷ್ಟೇ ನಾವು ಜಾಗ ಬಿಡ್ತೀವಿ, ಬಾಕಿ ಕಡೆ ಎಲ್ಲೂ ಜಾಗ ಅದಕ್ಕೆ ಇರೋದಿಲ್ಲ. ಹಂಗಾಗಿ ಅಲ್ಲಿಂದ ಕಳೆ ಯಾವ್ದ ಕಾರಣಕ್ಕೂ ಹೊರಗೆ ಬರಕ್ಕೆ ಒಂದು ಯಾವುದೇ ಒಂದು ಚಾನ್ಸ್ ಅಲ್ಲಿ ಇರೋದಿಲ್ಲ. ಜೊತೆಗೆ ಹನಿ ನೀರಾವರಿ ಮಾಡೋದ್ರಿಂದ ಯಾವಾಗ ನಮಗೆ ನೀರಿನ ಒಂದು ಅಭಾವ ಇರ್ತದೆ, ಹೆಚ್ಚು ಕಡಿಮೆ ಬೇಸಿಗೆ ಟೈಮ್ ಬಂದಾಗ, ಯಾಕಂದ್ರೆ ಕಟಾವ್ ಆಗೋ ಟೈಮಿಗೆ ಹೆಚ್ಚು ಕಮ್ಮಿ ನಮ್ಮ ಉಳ್ಳಾಗಡ್ಡಿ ಬೇಸಿಗೆಯಲ್ಲಿ ಸೇರ್ಕೊಳ್ಳುತ್ತೆ, ಅಂತ ಟೈಮಲ್ಲಿ ನೀರು ಕಡಿಮೆ ಇತ್ತು ಅಂದ್ರೆ ಇಲ್ಲಿ ಹನಿ ನೀರಾವರಿ ಮಾಡೋದ್ರಿಂದ ಕನಿಷ್ಠ ಒಂದು 50-60 ಪ್ರಮಾಣದಷ್ಟು ನಾವು ನೀರನ್ನ ಉಳಿಸಬಹುದು, ಅದೇ ನೀರನ್ನ ಬೇರೆ ಬೆಳೆಗೆ ನಾವು ಉಪಯೋಗಿಸ್ಕೋಬಹುದು. ಜೊತೆಗೆ ಮಲ್ಚಿಂಗ್ ಮಾಡಿ ನಾವು ಈರುಳ್ಳಿ ಒಂದು ಗಡ್ಡೆಗಳ ಒಂದು ಬಣ್ಣ ಇದೆಯಲ್ಲ, ಆ ಬಣ್ಣ ಅದರ ಗಾತ್ರ ತುಂಬಾ ಚೆನ್ನಾಗಿ ಬರ್ತದೆ. ಒಂದು ಎಕರೆಗೆ ಒಂದು 5-10,000 ರೂಪಾಯಿ ಅಷ್ಟೇ ನಮಗೆ ಹೆಚ್ಚಾಗಿ ಬೇಕಾಗ್ತದೆ.

ಸಂಗೀತ ಬಾಳೆಯ ಸನ್ನಾಟದ ಪದಗಳನ್ನು ಕೇಳುತ್ತಿರುವಿರಿ. ಇದುವರೆಗೆ ಮೊರಬದ ಯಲ್ಲಪ್ಪ ಹನುಮಂತ ದೇವರಮನಿ ಹಾಗೂ ಸಂಗಡಿಗರಿಂದ ಸಂಗ್ಯಾಬಳ್ಳ ಸಣ್ಣಾಟದ ಪದಗಳನ್ನು ಕೇಳಿದಿರಿ. ಇನ್ನು ಪ್ಯಾಟಿದಾನಿ ಪ್ರತಿ ಕ್ವಿಂಟಾಲಿಗೆ ಗದಗ್ ಮಾರುಕಟ್ಟೆಯಲ್ಲಿ ಕಡಲೆಕಾಳು 3654 ರೂಪಾಯಿಗಳು, ಉದ್ದಿನಕಾಳು 2011 ರೂಪಾಯಿಂದ 6809 ರೂಪಾಯಿಗಳು, ಧನಿಯಾ 9669 9719 ರೂಪಾಯಿಗಳು, ಅಲಸಂದೆ 3606 ರೂಪಾಯಿಯಿಂದ 6300